ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸುಗಂಧರಾಜ ಹೂವಿನ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಜಿ ಗೋಪಿನಾಥ್ ಅವರೊಂದಿಗೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತುಗಳು. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕ್ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಡಾಕ್ಟ್ರೆ, ಮುಂದಿನ ತಿಂಗಳು ಹೆರಿಗೆ ಅಂತೀರಾ? ತುಂಬಾ ಭಯ ಆತೈತೆ, ಶಾನೆ ಖರ್ಚು ಬತ್ತೈತೇನೋ ಅಂತ. ಏನು ಯೋಚನೆ ಮಾಡ್ಬೇಡ ಕಣಮ್ಮ, ಸರ್ಕಾರ ನಿನ್ನಂತಹ ಗರ್ಭಿಣಿಯರು ನವಜಾತ ಶಿಶು ಸಂರಕ್ಷಣೆಗೆ ಅಂತ ಉಚಿತ ಸೇವೆಗಳನ್ನ ನೀಡುತ್ತೆ. ಸಾಮಾನ್ಯ ಹೆರಿಗೆ ಆದ್ರೆ 3 ದಿನ, ಸಿಸೇರಿಯನ್ ಆದ್ರೆ 7 ದಿನ ಆಸ್ಪತ್ರೆಯಲ್ಲೇ ಇರಬಹುದು. ಪ್ರಯೋಗಾಲಯದ ಪರೀಕ್ಷೆ, ಔಷಧಗಳು, ಊಟ ತಿಂಡಿ ವ್ಯವಸ್ಥೆ ಜೊತೆಗೆ ಆಂಬ್ಯುಲೆನ್ಸ್ ಸೇವೆನು ಸಂಪೂರ್ಣ ಉಚಿತ. ಗರ್ಭಿಣಿ ಮತ್ತು ನವಜಾತ ಶಿಶು ಸಂರಕ್ಷಣೆಗಿರುವ ಸರ್ಕಾರದ ಉಚಿತ ಸೇವೆಗಳ ಸದುಪಯೋಗ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಸುಗಂಧರಾಜ ಹೂವಿನ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಜಿ ಗೋಪಿನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಗೋಪಿನಾಥ್ ಅವರೇ. ನಮಸ್ಕಾರ. ಸುಗಂಧರಾಜ ನಮ್ಮ ಮುಖ್ಯವಾದ ಒಂದು ಹೂವಿನ ಬೆಳೆ. ಹೌದು, ಇದನ್ನು ಮುಖ್ಯವಾಗಿ ನಾವು ಹೂವಿನ ಒಂದು ಉದ್ದೇಶಕ್ಕಾಗಿ ಬಳಸ್ಕೊಳ್ತೀವಿ, ಜೊತೆಗೆ ಸುಗಂಧ ತೈಲವನ್ನು ಕೂಡ ಇದರಿಂದ ತೆಗಿತಾರೆ. ಮತ್ತು ನಮ್ಮ ರೈತ ಬಾಂಧವರು, ರೈತ ಮಹಿಳೆಯರು ಈ ಒಂದು ಸುಗಂಧರಾಜದ ಬೇಸಾಯವನ್ನು ಮಾಡೋದರಿಂದ ಉತ್ತಮವಾದ ಆದಾಯವನ್ನು ಕೂಡ ಪಡಿಬಹುದು. ಹೌದು, ತಾವಿವತ್ತು ಈ ಸುಗಂಧರಾಜದ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಸುಗಂಧರಾಜ ಹೂವಿನ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಸುಗಂಧರಾಜವನ್ನು ರಜನಿಗಂಧ ಅಂತ ಕೂಡ ಕರೀತಾರೆ. ಇದು ಪ್ರಪಂಚದಾದ್ಯಂತ ಬೆಳೀತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ದಕ್ಷಿಣ ಅಮೆರಿಕಾ, ದಕ್ಷಿಣ ಆಫ್ರಿಕಾ, ಫ್ರಾನ್ಸ್, ಇಟಲಿ, ಯುರೋಪ್ ದೇಶಗಳು ಹಾಗೂ ನಮ್ಮ ದೇಶದ ಭಾರತದಲ್ಲೂ ಕೂಡ ಬೆಳೀತಾ ಇದ್ದಾರೆ. ಇದರಲ್ಲಿ ಇನ್ನು ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ? ನಮ್ಮ ದೇಶದಲ್ಲಿ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಪಂಜಾಬ್, ಹರಿಯಾಣ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಬೆಳೀತಾ ಇದ್ದಾರೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ? ಕರ್ನಾಟಕ ರಾಜ್ಯದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಧಾರವಾಡ, ಬೆಳಗಾವಿ ಜಿಲ್ಲೆಗಳಲ್ಲಿ ಬೆಳೀತಾ ಇದ್ದಾರೆ ಹೆಚ್ಚಾಗಿ. ಮುಖ್ಯವಾಗಿ ಇದರ ಉಪಯೋಗಗಳು ಏನೇನು ಅಂತೀರಿ? ಸುಗಂಧ ರಾಜ್ಯದಲ್ಲಿ ನಾವು 2 ಥರ ಉಪಯೋಗ ಪಡೆಯಬಹುದು. ಇದರ ಜೊತೆಯಲ್ಲಿ ಹಲವಾರು ಉಪಯೋಗಗಳು ಕೂಡ ಇದೆ. ಸುಗಂಧ ರಾಜ್ಯವನ್ನು ನಾವು ಬಿಡಿ ಹೂವಾಗಿ ಉಪಯೋಗಿಸ್ತೀವಿ. ಬಿಡಿ ಹೂವಾಗಿ ಅಂತಂದರೆ ಈಗ ದೇವರ ಪೂಜೆಗೆ ಉಪಯೋಗಿಸ್ಬೋದು, ಹಾರ ಮಾಡಲಿಕ್ಕೆ ನಾವು ಉಪಯೋಗಿಸ್ಬೋದು, ತುರಾಯಿಗೂ ಕೂಡ ಉಪಯೋಗ ಆಗುತ್ತೆ, ಮೊಗ್ಗಿನ ಜಡಿಯಾಗಿ ಕೂಡ ಅದನ್ನು ಬಳಸ್ತಾರೆ. ಈ ತರ ವಿಧವಾದಿಗೆ ಉಪಯೋಗಿಸಬಹುದು. ಆದ್ರೆ ನಾವು ತುಂಡೇರಿಸೋದು ಕಟ್ ಫ್ಲವರ್ ಅಂತ ಹೇಳ್ತೀವಲ್ಲ, ಅದನ್ನು ಉಪಯೋಗಿಸಬೇಕಾದ್ರೆ ಹೂ ಜೋಡಣೆ ಮಾಡಲಿಕ್ಕೆ ಮತ್ತು ಹೂ ಅಲಂಕಾರಕ್ಕೆ, ಬೊಕೆ ಮಾಡಲಿಕ್ಕೆ, ಹೂ ದಾನಿಯಲ್ಲಿ ಇಡಲು, ಈ ತರ ಮುಂತಾದ ಉಪಯೋಗಗಳಿದ್ದೇವೆ. ಅದರಲ್ಲೂ ಈ ಹೂವಿನಿಂದ ನಾವು ಸುಗಂಧ ತೈಲವನ್ನು ಉತ್ಪಾದನೆ ಮಾಡ್ತೀವಿ. ಅದೊಂದು ಬಹಳ ಮುಖ್ಯವಾದ ಉಪಯೋಗ ಇದೆ ಈ ಬೆಳೆಯಲ್ಲಿ, ಅಂದ್ರೆ ಸಂಸ್ಕರಣೆಗೂ ಕೂಡ ಇಲ್ಲಿ ಅವಕಾಶ ಇದೆ ಅಂತ ನಾವು ಹೇಳಬಹುದು. ಇನ್ನ ಈ ಸುಗಂಧರಾಜವನ್ನ ನಾವು ಬೆಳಿಬೇಕು ಅಂದ್ರೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತಿದೆ? ಇದಕ್ಕೆ ನೀರು ಬಸಿದು ಹೋಗುವಂತವ ಕೆಂಪು ಮರಳು ಮಿಶ್ರಿತ ಗೋಡು ಬಹಳ ಮುಖ್ಯ. ರಸಸಾರ 6.5-7 ಇರಬೇಕು. ಅಂತ ಮಣ್ಣುಗಳಲ್ಲಿ ನಾವು ಬೆಳಿಬಹುದು. ಹೌದು. ಇನ್ನು ಹವಾಗುಣ ಹೇಗಿದ್ರೆ ಒಳ್ಳೇದು ಅಂತೀರಿ? ಹವಾಮಾನ ಬಗ್ಗೆ ಹೇಳ್ಬೇಕಾದ್ರೆ ತಂಪಾದ ಹವಾಮಾನ ಇರಬೇಕು. ವಾತಾವರಣದಲ್ಲಿ ಸ್ವಲ್ಪ ಒಣವಾಗಿದ್ರೆ ಒಳ್ಳೆಯದು. ಉಷ್ಣಾಂಶ 20-25 ಸೆಲ್ಸಿಯಸ್ ಇದ್ರೆ ಒಳ್ಳೆಯದು. ಇಂಥ ಹವಾಗುಣದಲ್ಲಿ ಇದು ಚೆನ್ನಾಗಿ ಬರುತ್ತೆ. ಇನ್ನ ಈ ಸುಗಂಧ ರಾಜ್ಯದಲ್ಲಿ ವಿಧಗಳು ಅಥವಾ ಬಗೆಗಳು ಏನಾದರೂ ಇದಾವೆ? ನಾವು ಏನ್ ಮಾಡ್ತೀವಿ ಅಂದ್ರೆ ಸುಗಂಧ ರಾಜ್ಯದಲ್ಲಿ ಎರಡು ಬಗೆಗಳಾಗಿ ವಿಂಗಡಿಸ್ತೀವಿ. ಒಂದು ಏನಪ್ಪಾ ಅಂದ್ರೆ ಸಿಂಗಲ್, ಮತ್ತೆ ಇನ್ನೊಂದು ಡಬಲ್ ಅಂತ ಹೇಳ್ತೀವಿ. ಏನು ಹಾಗಂದ್ರೆ? ಸಿಂಗಲ್ ಅಂದ್ರೆ ನಮ್ಮ ಹೂವಿನ ದಳಗಳು ಒಂದು ವೃತ್ತಾಕಾರದಲ್ಲಿದ್ರೆ ಅದು ಸಿಂಗಲ್ ಅಂತ ಹೇಳ್ತೀವಿ. ಒಂದು ಸುತ್ತು ಇದ್ರೆ. ಈಗ ಡಬಲ್ ಅಂದ್ರೆ 3 ಸುತ್ತಿಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಡಬಲ್ ಅಂತೀವಿ. ಈಗ ಇವೆರಡರ ಮಧ್ಯದಲ್ಲಿ ಒಂದು ವಿಧ ಇದೆ, ಅದೇನಪ್ಪ ಅಂದ್ರೆ ಸೆಮಿ ಡಬಲ್ ಅಂತೀವಿ. ಅಂದ್ರೆ 2-3 ಸುತ್ತು ದಳಗಳಿದ್ರೆ ಸೆಮಿ ಡಬಲ್ ಅಂತ ಹೇಳ್ತೀವಿ. ಈ ರೀತಿಯಾಗಿ 3 ಬಗೆಗಳಿದಾವೆ. ಹೌದು. ಅಂದ್ರೆ ತಳಿಗಳು ಕೂಡ ಇದರ ಆಧಾರದ ಮೇಲೆ ವಿಂಗಡಿತವಾಗಿದಾವ? ಹಾ, ತಳಿಗಳು ವಿಂಗಡಣೆ ಮಾಡಿದ್ದಾರೆ. ಮುಖ್ಯವಾಗಿ ಹೇಳಬೇಕಾದ್ರೆ ರೈತರು ಉಪಯೋಗಿಸ್ತಿರೋ ತಳಿಗಳಂದ್ರೆ ರಜತ್ ರೇಖಾ, ಸ್ವರ್ಣರೇಖಾ, ಶೃಂಗಾರ್, ಸುವಾಸಿನಿ, ಪ್ರಜ್ವಲ್ ಮತ್ತು ವೈಭವ್. ಇವು ಬಹಳ ಮುಖ್ಯವಾದ ತಳಿಗಳು. ಇದರಲ್ಲಿ ರಜತ್ ರೇಖಾ ಸಿಂಗಲ್ ಅಂತ ಹೇಳ್ಬಹುದು, ಸ್ವರ್ಣರೇಖಾ ಡಬಲ್ ಅಂತ ಹೇಳ್ಬಹುದು, ಶೃಂಗಾರ್ ಸಿಂಗಲ್ ಮತ್ತು ಸುವಾಸಿನಿ ಡಬಲ್, ಪ್ರಜ್ವಲ್ ಸಿಂಗಲ್ ಮತ್ತು ವೈಭವ್ ಡಬಲ್ ಅಂತ ನಾವು ಹೇಳ್ತೇವೆ. ಓಹೋ, ಈ ರೀತಿಯಾಗಿ ತಳಿಗಳನ್ನು ಕೂಡ ವಿಂಗಡಿಸಲಾಗಿದೆ. ಹೌದು. ಇನ್ನು ನಾವು ಬೇಸಾಯ ಕ್ರಮಗಳಿಗೆ ಬಂದರೆ ಈ ಒಂದು ಸುಗಂಧರಾಜ ಹೂವನ್ನು ನಾವು ಬೆಳಿಬೇಕು ಅಂತ ಅಂದರೆ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಮೊದಲೇ ನಾವು ಭೂಮಿ ಸಿದ್ಧತೆಯನ್ನು ಚೆನ್ನಾಗಿ ಮಾಡಿಕೊಳ್ಬೇಕು. 3-4 ಸಾರಿ ಉಳುಮೆ ಮಾಡಬೇಕು. ಮಣ್ಣನ್ನು ಚೆನ್ನಾಗಿ ಹದ ಮಾಡಬೇಕು. ಹೆಂಟಿಗಳಿದ್ರೆ ತೆಗಿಬೇಕು, ಒಡಿಬೇಕು. ಚೆನ್ನಾಗಿ ಹದ ಮಾಡಿಬಿಟ್ಟು ಮಣ್ಣಿಗೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗತ್ತೆ. 1 ಹೆಕ್ಟೇರ್ಗೆ 30 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗತ್ತೆ. 2.5 ಎಕರೆಗೆ. ಹೌದು, ಹಾಕಬೇಕಾಗತ್ತೆ. ಅದನ್ನು ಹಾಕ್ಬಿಟ್ಟು ನಾವು ಏರು ಮತ್ತು ಕಾಲುವೆಗಳನ್ನು ಮಾಡಬೇಕು. ಬದು ಮತ್ತು ಕಾಲುವೆಗಳು ಮಾಡಬೇಕು. ಅದನ್ನು ಮಾಡಬೇಕು. ಅಂತರ ಕಾಲುವೆಗಳ ನಡುವೆ 30 ಸೆಂಟಿಮೀಟರ್. ಪ್ರತಿ ಕಾಲುವೆಯಲ್ಲಿ ಒಂದು ಬದುವಿನ ಒಂದು ಕಡೆ ನಾವು ನಾಟಿ ಮಾಡಲಿಕ್ಕೆ ಶುರು ಮಾಡಿದೆ. 2 ಗೆಡ್ಡೆಗಳ ನಡುವೆ 22.5 ಸೆಂಟಿಮೀಟರ್ ಅಂತರ ಕೊಡಬೇಕಾಗುತ್ತೆ. ಅಂದ್ರೆ 3/4 ಅಡಿ ಅಂತರ ಕೊಡಬೇಕಾಗುತ್ತೆ 2 ಗೆಡ್ಡೆಗಳ ಮಧ್ಯದಲ್ಲಿ. ಹೌದು. ಅಂದ್ರೆ ಒಂದು ಸಾಲಿನ ಇನ್ನೊಂದು ಸಾಲಿಗೆ ತಾವು ಹೇಳಿದಾಗೆ 1 ಅಡಿ ಅಂತರ 30 ಸೆಂಟಿಮೀಟರ್ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಭೂಮಿಯ ಸಿದ್ಧತೆಯನ್ನು ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರವನ್ನು ಚೆನ್ನಾಗಿ ಕೊಡಬೇಕಾಗತ್ತೆ, ಹೆಚ್ಚುವಾಗಿ ಕೊಡಬೇಕಾಗತ್ತೆ. ಎಕರೆಗೆ ಅಲ್ಲಿಗೆ 12 ಟನ್ ಬೀಳುತ್ತೆ, ಹೆಕ್ಟೇರ್ಗೆ 30 ಟನ್ನು ಬೇಕಾಗುತ್ತೆ. ಇನ್ನ ಈ ಬಿತ್ತನೆ ಗಡ್ಡೆಗಳು ಎಷ್ಟೆಷ್ಟು ಬೇಕಾಗತ್ತೆ, ಇದರಲ್ಲಿ ಆಯ್ಕೆಯನ್ನು ಏನಾದರೂ ಮಾಡ್ಕೋಬೇಕಾಗತ್ತೆ? ಹೌದು, ಬಿತ್ತನೆ ಗಡ್ಡೆಗಳು ಕೆಲವು ಚಿಕ್ಕ ಗಡ್ಡೆಗಳು ಇರ್ತವೆ, ಕೆಲವು ಬಹಳ ದೊಡ್ಡಗಳು ಇರ್ತವೆ, ಕೆಲವು ಮಧ್ಯಮ ಗಾತ್ರದ ಇರ್ತವೆ. ನಮಗೆ ಒಳ್ಳೆ ಗಡ್ಡೆಗಳು ಬೇಕಂದ್ರೆ 2-3 ಸೆಂಟಿಮೀಟರ್ ವ್ಯಾಸದ ಗಡ್ಡೆಗಳನ್ನು ನಾವು ತೆಗೆದುಕೊಳ್ಬೇಕು. ಈ ಗಡ್ಡೆಗಳು ರೋಗ ಮತ್ತು ಕೀಟ ಬಾಧೆಯಿಂದ ದೂರ ಇರಬೇಕು. ಆರೋಗ್ಯಕರವಾದ ಗಡ್ಡೆಗಳನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಅಂದ್ರೆ ಇದು ಒಂದು ರೀತಿ ದೀರ್ಘಾವಧಿ ಬೆಳೆ ಅಂತಾನೆ ಹೇಳ್ಬೋದು ನಾವು. ಹೌದು, ಯಾಕಂದ್ರೆ ಇದರಲ್ಲಿ ನಾವು ಕೂಳೆ ಬೆಳೆ ಕೂಡ ತೆಗೆದುಕೊಳ್ತೀವಿ. ಕೆಲವು ಬೇರೆ ಬೆಳೆಗಳ ತರ ಇದರಲ್ಲಿ ನಾವು ಒಂದು ಇನ್ನ 2 ವರ್ಷ ಅಂದ್ರೆ ಈ ವರ್ಷ ನಾವು ಬೆಳೆದ್ರೆ 3 ವರ್ಷದವರೆಗೆ ಇಟ್ಕೊಳ್ಬಹುದು. ನಾವು ಕೂಳೆ ಬೆಳೆ ತೆಗೆದುಕೊಳ್ತೀವಿ, ಅದಕ್ಕೆ ದೀರ್ಘಾವಧಿ ಬೆಳೆ ಅಂತ ಹೇಳ್ಬಹುದು. ಇನ್ನ ಕೊಟ್ಟಿಗೆ ಗೊಬ್ಬರದ ಬಗ್ಗೆ ತಾವು ತಿಳಿಸಿದ್ರಿ, ಹೆಕ್ಟೇರ್ಗೆ 30 ಟನ್ ಅಷ್ಟು ಕೊಡಬೇಕಾಗತ್ತೆ ಅಂತ. ಇನ್ನ ರಸಗೊಬ್ಬರಗಳು ಎಷ್ಟೆಷ್ಟು ಬೇಕಾಗಬಹುದು ಅಂತೀರಿ? ರಸಗೊಬ್ಬರಗಳು ಹೇಳ್ಬೇಕಾದ್ರೆ ಇದು ನಾನು 2 ಬಗೆ ಅಂತ ಹೇಳಿದೆ, ಸಿಂಗಲ್ ಮತ್ತು ಡಬಲ್ ಅಂತ. ಸಿಂಗಲ್ ತಳಿಗಳನ್ನ ಏನಾದ್ರು ಉಪಯೋಗಿಸಿದ್ರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ 100 ಕಿಲೋಗ್ರಾಂ, 50 ಕಿಲೋಗ್ರಾಂ, 50 ಕಿಲೋಗ್ರಾಂ 1 ಹೆಕ್ಟೇರ್ ಬೇಕಾಗುತ್ತೆ. ಅದೇ ಡಬಲ್ ತಳಿಗಳನ್ನು ಉಪಯೋಗಿಸಿದ್ರೆ 200 ಕಿಲೋಗ್ರಾಂ ಸಾರಜನಕ, 150 ಕಿಲೋಗ್ರಾಂ ರಂಜಕ ಮತ್ತು 150 ಕಿಲೋಗ್ರಾಂ ಪೊಟ್ಯಾಶ್ ಬೇಕಾಗುತ್ತೆ. ತಳಿಗಳ ಆಧಾರದ ಮೇಲೆ ರಸಗೊಬ್ಬರದ ಪ್ರಮಾಣ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಇನ್ನು ಈ ಸುಗಂಧರಾಜ ಬೆಳೆಯನ್ನು ಪ್ರಾರಂಭ ಮಾಡೋದಕ್ಕೆ ಯಾವ ಕಾಲ ಬಹಳ ಸೂಕ್ತ ಅಂತೀರಿ? ಸಾಮಾನ್ಯವಾಗಿ ಜನರು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡ್ತಾರೆ, ಪ್ರಾರಂಭಿಸ್ತಾರೆ, ನಾಟಿ ಮಾಡ್ತಾರೆ. ಕೆಲವರು ಚಳಿಗಾಲದಲ್ಲಿ ಕೂಡ ಹಾಕ್ತಾರೆ, ವಾತಾವರಣ ನೋಡ್ಕೊಂಡು ಹಾಕ್ತಾರೆ. ಸಾಮಾನ್ಯವಾಗಿ ಮಾಡೋದು ಬೇಸಿಕ್ ಕಾಲದಲ್ಲಿ ಮಾಡ್ತಾರೆ. ತಾವು ತಿಳಿಸಿದಾಗೆ ಆ ಒಂದು ಬದುಗಳಲ್ಲಿ ಒಂದು ಪಕ್ಕದಲ್ಲಿ ಮುಕ್ಕಾಲಡಿ ಯಂತ್ರದಲ್ಲಿ ನಾವು ಗಡ್ಡೆಗಳನ್ನು ನಾಟಿ ಮಾಡಬೇಕಾಗುತ್ತೆ. ಹೌದು, ನಾಟಿ ಮಾಡಬೇಕಾದ್ರೂ ಒಂದು ಬಹಳ ಮುಖ್ಯವಾದ ಅಂಶ ಇಟ್ಕೊಳ್ಬೇಕು, ಸರಿಯಾದ ಕ್ರಮ ಅನುಸರಿಸಬೇಕು. ಆಳವಾಗಿ ಕೂಡ ಗೆಡ್ಡೆಗಳನ್ನು ನಾಟಿ ಮಾಡಬಾರ್ದು. ತೀರಾ ಆಳವಾಗಿ ಗೆಡ್ಡೆಗಳನ್ನು ನಾಟಿ ಮಾಡಿದ್ರೆ ಅವರು ಚಿಗುರು ಏನು ಒಡೆಯುತ್ತೋ ಆ ಚಿಗುರು ಒಡೆದಿದ್ದು ಮೇಲೆ ಬರೋದೇ ಇಲ್ಲ, ಮಣ್ಣು ಗಟ್ಟಿಯಾಗಿಬಿಟ್ಟು ಚಿಗುರು ಬರೋ ಥರ ಆಗೋಗುತ್ತೆ. ಅಂದರೆ ಒಟ್ಟಾರೆ 4-5 ಸೆಂಟಿಮೀಟರ್ ಆಳಕ್ಕಿಂತ ಹೆಚ್ಚಾಗಿ ಆಳದಲ್ಲಿ ಗೆಡ್ಡೆಗಳನ್ನು ನಾಟಿ ಮಾಡಬಾರ್ದು. ಅಂದ್ರೆ 2 ಅಂಗ್ಲ ಅಷ್ಟೇ, 5 ಸೆಂಟಿಮೀಟರ್. ಹೌದು, ಆ ಒಂದು ಆಳಕ್ಕೇನೆ ನಾವು ನಾಟಿ ಮಾಡಬೇಕು. ಹೌದು, ಸರಿಯಾದಂಥ ಒಂದು ಕ್ರಮವನ್ನು ಅನುಸರಿಸಿ ನಾವು ನಾಟಿ ಮಾಡಬೇಕಾಗುತ್ತೆ. ಹಾಂ ಹಾಂ, ಇನ್ನು ಒಂದ್ಸರಿ ನಾಟಿ ಮಾಡಿದಾದ್ಮೇಲೆ ನೀರನ್ನು ಕೂಡ ಕೊಡಲೇಬೇಕಾಗತ್ತೆ ಬೆಳೆಗೆ. ಹೌದು, ಅದಕ್ಕೆ ನಾವು ಕಾಲಿಗಳನ್ನು ಮಾಡುತ್ತೇವೆ. ಈ ಮಣ್ಣಿನ ತೇವಾಂಶ ಆಧರಿಸಿ 5-7 ದಿವಸಕ್ಕೊಂದು ಸಾರಿ ನೀರು ಹಾಯಿಸೋದು ಒಳ್ಳೆಯದು. ಮತ್ತೆ ಕಳೆ ನಿಯಂತ್ರಣವನ್ನು ಮಾಡಲೇಬೇಕಾಗುತ್ತೆ. ಕಳೆ ಬಂದಾಗ ಕಂಡಾಗ ನಾವು ಕಳೆ ಕೀಳ್ಬಹುದು. ಸಾಮಾನ್ಯವಾಗಿ ಅವಾಗವಾಗ ಅಂದ್ರೆ ತಿಂಗಳಿಗೊಂದ್ಸರಿ ಕಳೆ ಕೀಳಲೇಬೇಕಾಗುತ್ತೆ. ಕಳೆ ಕೀಳುವ ಸಮಯದಲ್ಲಿ ಮಣ್ಣನ್ನು ಏರ್ ಹಾಕಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಗೆಡ್ಡೆಗಳನ್ನ ನಾವು ಹಾಕಿರ್ತೀವಿ, ಗೆಡ್ಡೆಯಿಂದ ಚಿಗುರು ಹೊಡೆದು ಗಿಡ ಬರ್ತಾ ಇರುತ್ತೆ. ಹೆಚ್ಚಾಗಿ ಗಾಳಿ ಬೀಸಿದ್ರೆ ಏನಾಗುತ್ತೆ, ಗಿಡಗಳು ಬಾಗ್ಬಿಡ್ತವೆ, ಗೆಡ್ಡೆನ ಮೇಲೆ ಬರೋ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಆಳನ್ನು ನಾನು ಹೇಳಿದೆ ಎಷ್ಟು ಆಳದಲ್ಲಿ ಗೆಡ್ಡೆಗಳು ನಾಟಿ ಮಾಡಬೇಕು ಅಂತ. ಅವಾಗವಾಗ ಮಣ್ಣನ್ನು ಏರ್ ಹಾಕ್ತಿದ್ರು ಅವು ನೆಲದಲ್ಲಿ ಊರ್ಲಿಕ್ಕೆ ಅವಕಾಶ ಆಗುತ್ತೆ ಗೆಡ್ಡೆಗಳು. ಅವಾಗ ಗಿಡ ಬಾಗೋದಿಲ್ಲ ಗಾಳಿ ಬಂದರೂ ಕೂಡ. ಅಂತರ ಬೇಸಾಯ ಕಳೆ ನಿಯಂತ್ರಣ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೌದು, ಇನ್ನು ಇದರಲ್ಲಿ ಸಸ್ಯ ಸಂರಕ್ಷಣೆ ಕೂಡ ಮಾಡಬೇಕಾಗತ್ತೆ. ಹೌದು, ಸಸ್ಯ ಸಂರಕ್ಷಣೆ ಮಾಡಬೇಕು. ಹೆಚ್ಚಾಗಿ ಕೀಟ ಮತ್ತು ರೋಗಗಳ ಬಾಲೆ ಇದಕ್ಕೆ ಇರೋದಿಲ್ಲ. ಮುಖ್ಯವಾಗಿ ಹೇಳಬೇಕಪ್ಪ ಅಂದರೆ ಥ್ರಿಪ್ಸ್ ಅಂತ ಒಂದು ಕೀಟ ಬರುತ್ತೆ ಇದಕ್ಕೆ. ಅದರ ಜೊತೆಯಲ್ಲಿ ಮೊಗ್ಗು ಕೊರೆ ಹುಳ ಅಂತ ಬರುತ್ತೆ. ಇವೆರಡು ಬಿಟ್ಟರೆ ಹೆಚ್ಚಾಗಿ ಬೇರೆ ಕೀಟಗಳು ಬರೋದಿಲ್ಲ. ಅವಾಗವಾಗ ಕೆಲವು ಕಾಣಿಸ್ಕೊಳ್ಬಹುದು. ಈ 2 ಕೀಟಗಳನ್ನು ನಾವು ಹತೋಟಿ ಮಾಡಲಿಕ್ಕೋಸ್ಕರ 2 ml ಮಾನೋಕ್ರೋಟಫಾಸ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಅವಾಗ ಈ ಕೀಟಗಳ ಹತೋಟಿಯನ್ನು ನಾವು ಮಾಡಬಹುದು. ಇದರ ಜೊತೆಯಲ್ಲಿ ಮುಖ್ಯವಾಗಿ ಒಂದು ರೋಗ ಇದೆ, ಏನಪ್ಪ ಅಂದ್ರೆ ಬೇರುಕೊಳ್ಳಿ ರೋಗ. ಈ ಬೇರುಕೊಳ್ಳಿ ರೋಗ ಯಾಕೆ ಬರುತ್ತಪ್ಪ ಅಂದ್ರೆ, ನಾ ಹೇಳಿದ್ನೆಲ್ಲ ಕಾಲುವೆಯಲ್ಲಿ ನೀರು ಹಾಯಿಸ್ತೀವಿ ಅಂತ, ಒಂದೊಂದು ಸಮಯದಲ್ಲಿ ನೀರೇನಾದ್ರೂ ನಿಂತ ಪಕ್ಷದಲ್ಲಿ ಅವಾಗ ಬೇರುಕೊಳ್ಳಿ ರೋಗ ಬರೋ ಸಾಧ್ಯತೆ ಉಂಟು. ಅಂತ ಸಮಯದಲ್ಲಿ ನಾವು ಶೀಘ್ರವಾಗಿ ನೀರನ್ನು ಬಸಿಬೇಕಾಗತ್ತೆ. ನೀರನ್ನು ಬಸಿದು ಅದರ ಜೊತೆಯಲ್ಲಿ 1/1 ಬೋರ್ಡೋ ದ್ರಾವಣ ಅಥವಾ 3 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್, ತಾಮ್ರದ ಆಕ್ಸಿಕ್ಲೋರೈಡ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಆ ಯಾವ ಗಿಡದ ಬೇರುಕೊಳ್ಳಿ ರೋಗ ಬಂದಿರುತ್ತೋ ಆ ಗಿಡದ ಸುತ್ತಲೂ ನಾವು ಹಾಕಿ ಒದ್ದೆ ಮಾಡಬೇಕು. ಇದೊಂದೇ ಅಲ್ಲ, ಆ ಗಿಡದ ಸುತ್ತಲೂ 3-4 ಗಿಡಗಳಿರ್ತಾವಲ್ಲ ಅವು ಕೂಡ ಒದ್ದೆ ಮಾಡಬೇಕು. ಅದರಿಂದ ಏನಾಗುತ್ತೆ, ಈ ಗಿಡದಿಂದ ಬೇರೆ ಗಿಡಗಳಿಗೆ ರೋಗ ಹೋಗ್ಲಿಕ್ಕೆ ಸಾಧ್ಯತೆ ಇರಲಿಂಗೆ ಮಾಡಿದಂಗೆ ಆಗುತ್ತೆ ನಾವು. ಆ ಕ್ರಮ ಬಹಳ ಮುಖ್ಯವಾದ. ಅಂದ್ರೆ ಈಗ ಸಾಧಾರಣವಾಗಿ ನಾವು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡ್ಕೊಂಡ್ವಿ ಅಂತ ಇಟ್ಕೊಂಡ್ರೆ ಗೆಡ್ಡೆಗಳನ್ನ, ಯಾವಾಗ ನಾವು ಈ ಹೂಗಳನ್ನ ನಿರೀಕ್ಷೆ ಮಾಡಬಹುದು ಅಂತೇಳಿ? ನಾಟಿ ಮಾಡಿದ 3-3.5 ತಿಂಗಳಿಗೆ ಹೂ ಬಿಡ್ಲಿಕ್ಕೆ ಶುರುವಾಗುತ್ತೆ. ಅವಾಗ ನಾವು ಹೂಗಳನ್ನು ಕೊಯ್ಲು ಮಾಡಬಹುದು. ಆಮೇಲೆ ಆ ಕಾಲದಿಂದ ಸುದೀರ್ಘವಾಗಿ ಹೂಗಳು ಬರ್ತಾನೆ ಇರುತ್ತೆ. ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಅಧಿಕವಾಗಿ ಹೂಗಳು ಬರ್ತವೆ. ಈ ಅಕ್ಟೋಬರ್ ನವೆಂಬರ್ ಸ್ವಲ್ಪ ಕಡಿಮೆ ಆಗುತ್ತೆ, ಚಳಿ. ಆಮೇಲೆ ಡಿಸೆಂಬರ್ ಜನವರಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಚಳಿಯಿಂದ. ಮತ್ತೆ ನಾವು ಮುಂದುವರಿಸಿಕೊಂಡು ಹೋಗ್ಬೋದಾ ಈ ಬೆಳೆನ? ಧಾರಾಳವಾಗಿ ಮುಂದುವರಿಸಿಕೊಂಡು ಹೋಗ್ಬೋದು. ಈ ತರ ನಾನು 3-3.5 ತಿಂಗಳಾದ ನಾಟಿ ಮಾಡಿದ್ಮೇಲೆ ಹೂ ಬಿಡ್ಲಿಕ್ಕೆ ಬರುತ್ತೆ ಅಂತ ಹೇಳಿದೆ ನಾನು. ಸುದೀರ್ಘವಾಗಿ ಬರ್ತಾನೆ ಇರುತ್ತೆ. ಒಂದು ಕಾಲ ಆದ್ಮೇಲೆ ಯಾವಾಗ ಹೂಗಳ ಇಳುವರಿ ಕಡಿಮೆ ಆಗುತ್ತೋ ನಾವೇನು ಮಾಡ್ತೀವಿ, ಆ ಹೂಗಳನ್ನು ಕಿತ್ತಾದ ಮೇಲೆ ಆ ಗಿಡವನ್ನು ಬಿಟ್ಟಿರ್ತೀವಲ್ಲ ನಾವು, ಆ ಗಿಡ ಏನಾಗುತ್ತೆ, ಆ ಬಿಟ್ಟಾಗ ಆ ಎಲೆಗಳೆಲ್ಲ ಅಂದರೆ ಕೊಯ್ಲು ಮಾಡಿರ್ತೀವಿ ನಾವು, ಆ ಗಿಡದ ತಳಭಾಗ ಮಾತ್ರ ಸ್ವಲ್ಪ 4-5 ಸೆಂಟಿಮೀಟರ್ ಬಿಟ್ಟಿರ್ತೀವಿ ನಾವು, ಮತ್ತೆ ಚಿಗುರೊಡೆದು ಬರಬೇಕು ಅಂತನ್ಬಿಟ್ಟು. ಅದಾದಮೇಲೆ ನಾವೇನು ಮಾಡ್ಬೋದು, ನಮಗೆ ಬೇಡ ಅಂತಂದರೆ ಆ ಗಿಡ ಒಣಗುತ್ತೆ, ಎಲೆ ಒಣಗುತ್ತೆ, ಆವಾಗ ಆ ಗಿಡದಲ್ಲಿರೋ ಅಂಶಗಳೆಲ್ಲ ಗೆಡ್ಡೆ ಒಳಗೆ ಹೋಗುತ್ತೆ, ಗೆಡ್ಡೆ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಆ ಸಮಯದಲ್ಲಿ ನಾವೇನು ಮಾಡಬೇಕು, ನೀರು ಹಾಯಿಸೋದು ನಿಲ್ಲಿಸ್ಬೇಕು. ನೀರು ಹಾಯಿಸೋದು ನಿಲ್ಲಿಸ್ಬಿಟ್ಟು ಯಾವಾಗ ಗಿಡ ಹಳದಿ ಬಣ್ಣಕ್ಕೆ ಸೇರಿದ್ವಿ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಓ ಗಿಡದ ಅವಧಿ ಮುಗಿದಿದೆ, ಈಗ ಗೆಡ್ಡೆಗಳನ್ನು ತೆಗಿಲಿಕ್ಕೆ ಅವಕಾಶ ಅಂತ ಅನ್ಬಿಟ್ಟು, ನಿಮಗೆ ಬೇಕಾದ್ರೆ ಗೆಡ್ಡೆಗಳನ್ನು ನೆಲದಿಂದ ತೆಗಿಬಹುದು, ಬೇಡ ಅಂದ್ರೆ ಅದೇ ಗೆಡ್ಡೆಗಳನ್ನು ಬಿಟ್ಕೊಂಡು ಕೂಳೆ ಬೆಳೆಯಾಗಿ ಮಾಡಬಹುದು. ಗೆಡ್ಡೆಗಳನ್ನ ಸಂಗ್ರಹಿಸೋದಕ್ಕೆ ಯಾವ ಕಾಲ ಸೂಕ್ತ ಅಂತೀರಿ? ಇದಾದ ಕೂಡ್ಲೇನೆ, ಕೊಯ್ಲು ಆದ ಕೂಡ್ಲೇನೆ ಒಂದು ಕಾಲ ಮುಗಿಯುತ್ತಲ್ಲ ಇದ್ರದ್ದು, ಅಂದ್ರೆ ಒಂದು ವರ್ಷ ಹತ್ತತ್ರ ಮುಗಿಯುತ್ತೆ. ಅದಾದ ಕೂಡ್ಲೇನೆ ಅಂದ್ರೆ ಒಂದ್ 9 ತಿಂಗಳಲ್ಲಿ ಬಂದ್ಬಿಡ್ತಿದೆ ಅಲ್ಲ, ಇನ್ನ ಒಂದ್ 2-3 ತಿಂಗಳು ಇರುತ್ತಲ್ಲ, ಅವಾಗ ಇದನ್ನ ಗೆಡ್ಡೆಗಳು ತೆಗೆಯಲು ಕರಿ ಸರಿಯಾದ ಕಾಲ ಇದು. ಅಂದ್ರೆ ಜನವರಿ ಅಂತ ಹೇಳಿದ್ನಲ್ಲ ನಾನು, ಆ ಜನವರಿಯಲ್ಲಿ ತೆಗೆಯೋದು ಸರಿಯಾದ ಕಾಲ ಇದು. ಅವಾಗ ನಾವ್ ಏನ್ ಮಾಡ್ಬೇಕು, ನೀರ್ ಹಾಯಿಸೋದು ನಿಲ್ಸ್ಬೇಕು ಅಂತ ನಾನು ಹೇಳ್ದೆ. ನೀರ್ ಹಾಯಿಸೋದು ನಿಲ್ಲಿಸಿದಾಗ ಅವಾಗ ಎಲ್ಲಾ ಅಂಶಗಳು ಗೆಡ್ಡೆಯಲ್ಲಿ ಹೋಗಿ ಗೆಡ್ಡೆಯನ್ನು ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ಗೆಡ್ಡೆ ತೆಗೆಯೋ ಮುಂಚೆ ಒಂದ್ಸರಿ ನೀರ್ ಹಾಯಿಸ್ಬೇಕು ನಾವು, ಅವಾಗ ಗೆಡ್ಡೆ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ಗುದ್ಲಿ ತೆಗೆದುಕೊಂಡು ಗೆಡ್ಡೆ ತೆಗಿಬಹುದು. ಗೆಡ್ಡೆ ತೆಗೆದ ಮೇಲೆ ಗೆಡ್ಡೆ ಸುತ್ತಲೂ ಮಣ್ಣು ಅಂಟ್ಕೊಂಡಿರುತ್ತೆ, ಆ ಮಣ್ಣನ್ನು ನೀರಿಂದ ತೊಳಿಬೇಕು. ತೊಳೆದ್ಬಿಟ್ಟು ನೆರಳಲ್ಲಿ ನಾವು ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ಮತ್ತೆ ನಾವು ಯಾವ್ದಾದ್ರು ತಂಪಾದ ಗಾಳಿ ಆಡುವಂತ ಕೊಠಡಿಯಲ್ಲಿ ತಟ್ಟಿಗಳಲ್ಲಿ ಇದನ್ನು ಇಡಬೇಕಾಗುತ್ತೆ. ಅಂದ್ರೆ ಗಾಳಿ ಆಡಬೇಕದು, ಒಂದ್ರ ಮೇಲೆ ಒಂದು ಇರಬಾರದು. ಪ್ರತಿ ದಿವಸ ನಾವು ಅದನ್ನು ಮೇಲೆ ಕೆಳಗೆ ಮಾಡಿ ಹಾಕ್ಬೇಕಾಗುತ್ತೆ, ಬದಲಾಯಿಸ್ತಿರ್ಬೇಕಾಗತ್ತೆ. ಇಲ್ಲ ಸರಿ ಒಣಗೋದಿಲ್ಲ, ಮತ್ತೆ ರೋಗ ಬರೋ ಸಾಧ್ಯತೆ ಸಾಧ್ಯತೆ. ಈ ತರ ನಾವು 1-1.5 ತಿಂಗಳವರೆಗೆ ತಂಪಾದ ಗಾಳಿ ಆಡದ ಕೊಠಡಿಯಲ್ಲಿ ಇಡಬಹುದು. ಯಾಕಂದ್ರೆ ಗೆಡ್ಡೆಗಳು ಸುಪ್ತಾವಸ್ಥೆಯಲ್ಲಿ ಇರ್ತವೆ. ಎಷ್ಟು ದಿನ ಸುಪ್ತಾವಸ್ಥೆ ಅಂತಾರೆ ಸಾಧಾರಣವಾಗಿ? ಸುಪ್ತಾವಸ್ಥೆ ಈ ಆ ತಳಿಗೆ ತಕ್ಕಂತೆ ಹೋಗುತ್ತೆ, 1-3 ತಿಂಗಳು ಸುಪ್ತಾವಸ್ಥೆಯಲ್ಲಿ ಇರುತ್ತೆ, ತಳಿಗೆ ತಕ್ಕಂತೆ ಹೋಗುತ್ತೆ. ಈ ಸುಪ್ತಾವಸ್ಥೆ ನೋಡ್ಕೊಂಡು ನಾವು ನಾಟಿಗೆ ಉಪಯೋಗಿಸಬಹುದು. ಅಂದ್ರೆ ನಾವು ತೆಗೆದು ಕೂಡಲೇ ನೆಲದಿಂದ ನಾಟಿಗೆ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರು ಏನ್ ಮಾಡ್ತಾರೆ, ನಾಟಿಗೆ ನಾವು ಉಪಯೋಗಿಸ್ಬೇಕು ತಕ್ಷಣ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ಇದ್ದ ಪಕ್ಷದಲ್ಲಿ ತಕ್ಷಣ ನಾಟಿಗೆ ಉಪಯೋಗಿಸಬಹುದು, ಆದ್ರೆ ಸುಪ್ತಾವಸ್ಥೆಯನ್ನು ಹೋಗಲಾಡಿಸಬೇಕಾಗತ್ತೆ. ಸುಪ್ತಾವಸ್ಥೆಯನ್ನು ಹೋಗಲಾಡಿಸೋಕ್ಕೋಸ್ಕರ 4 ಥಯೋಯೂರಿಯಾ ದ್ರಾವಣದಲ್ಲಿ 1 ಗಂಟೆಗಳ ಕಾಲ ಗೆಡ್ಡೆಗಳನ್ನು ಅದ್ದಿ ಇಟ್ಟರೆ ಸುಪ್ತಾವಸ್ಥೆಯನ್ನು ಹೋಗಲಾಡ್ಸ್ದಂಗಾಗತ್ತೆ. ಅಂತಂಗೆ ಒಣಗಿಸ್ಬಿಟ್ಟು ಮತ್ತೆ ನಾಟಿಗೆ ಉಪಯೋಗಿಸ್ಬೋದು. ಇನ್ನು ಈ ಹೂಗಳ ಒಂದು ಕೊಯ್ಲಿನ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆ ಹೂಗಳ ಕೊಯ್ಲು ಕೂಡ ಬಹಳ ಮುಖ್ಯವಾದ್ದು. ಏನಪ್ಪ ಅಂತಂದ್ರೆ ಹೂವಿನ ದಂಟಿರುತ್ತೆ, ಹೂವಿನ ದಂಟಿದ ಮೇಲ್ಭಾಗದಲ್ಲಿ ಹೂಗಳಿರ್ತವೆ. ನಾವೇನ್ ಮಾಡಬೇಕು, ಈಗ ಹೂವಿನ ದಂಟಿನ ಮೇಲ್ಗಳಲ್ಲಿ ಹೂಗಳಿರ್ತಾವಲ್ಲ, ಕೆಳಭಾಗದ ಹೂಗಳು 1-2 ಜೊತೆ ಅಂದ್ರೆ 2-4 ಹೂಗಳು ಅರಳಿದಾಗ ಮೇಲ್ಗಡೆ ಹೂಗಳು ಪೂರ್ತಿ ಮೊಗ್ಗು ತುಂಬಿಕೊಂಡಿದ್ದಾಗ ಇನ್ನೇನು ಅರಳುತ್ತವೆ ಅನ್ನೋ ಹಂತ ಬಂದಾಗ ಸರಿಯಾದ ಸಮಯ ಹೂಗಳನ್ನು ಕೊಯ್ಲು ಮಾಡಲಿಕ್ಕೆ. ಅಂದ್ರೆ ಯಾವ ಕ್ರಮ ಅನುಸರಿಸಿ ಕೊಯ್ಲು ಮಾಡಬೇಕಾಗುತ್ತೆ? ನಾನು ಹೇಳಿದಾಗೆ ಈಗ ಹೂವಿನ ಅಳಿವಿಕೆಯನ್ನು ನೋಡಿ ನಾವು ಕೊಯ್ಲು ಮಾಡಬೇಕು. ಮತ್ತು ಕೊಯ್ಲು ಮಾಡಬೇಕಾದ್ರೆ ನಾವು ಚಾಕು, ಚೂರಿ, ಕತ್ರಿ ಇವೆಲ್ಲ ಉಪಯೋಗಿಸಬಾರ್ದು. ಸಿಕ್ಕೇಚರ್ ಅಂತ ಬರುತ್ತೆ, ಸಿಕ್ಕೇಚರ್ ತೆಗೆದುಕೊಂಡು ತಳಭಾಗದಲ್ಲಿ ಇಟ್ಟು ಒಂದೇ ಸರಿಗೆ ಕತ್ತರಿಸೋ ತರ ಮಾಡಬೇಕು. ಅದರಿಂದ ಗಿಡಕ್ಕೂ ಏನು ತೊಂದರೆ ಆಗಲ್ಲ, ಮತ್ತೆ ಹೂಗಳು ಕೊಯ್ಕೊಳ್ಳೋಕೆ ಅನುಕೂಲ. ಹೌದು ಹೌದು. ಆಮೇಲೆ ಈ ಕೊಯ್ಲೋತ್ತರ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕಾಗತ್ತೆ? ಹೂಗಳನ್ನು ಕೊಯ್ಲು ಮಾಡಿದ ತಕ್ಷಣ ಇವು ಬಾಡು ಹೋಗುವಂತ ಹೂಗಳಾಗಿರೋದ್ರಿಂದ ನಾವೇನ್ ಮಾಡಬೇಕು, ಒಂದು ಬಕೆಟ್ ಅಲ್ಲಿ ತಳಭಾಗದಲ್ಲಿ ನೀರು ಹಾಕಿ ನೀರಿನಲ್ಲಿ ಇಟ್ಟುಬಿಡ್ಬೇಕನ್ನ, ಬಹಳ ಮುಖ್ಯವಾದ್ದು. ಈಗ ಅದನ್ನ ನಾವು ಸಾಗಣೆ ಮಾಡಬೇಕಾಗತ್ತೆ. ಸಾಗಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಏನಾದ್ರೂ ತೊಂದರೆ ಇದೆ ಅಂತ ಪಕ್ಷದಲ್ಲಿ ನಾವು ಶೇಖರಣೆ ಕೂಡ ಮಾಡಬಹುದು. 4 ಡಿಗ್ರಿ ಸೆಲ್ಸಿಯಸ್ ಇರುವಂತ ಶೀತಲ ಗೃಹದಲ್ಲಿ ನಾವು 1 ವಾರ ಕಾಲ, 5-7 ದಿವಸದ ಕಾಲ ಹೂಗಳನ್ನು ಇಡಬಹುದು, ಏನು ತೊಂದರೆ ಆಗೋದಿಲ್ಲ. ಶೇಖರಣೆ ಕೂಡ ಮಾಡ್ಕೋಬಹುದು. ಹೌದು, ಮತ್ತೆ ನೀವು ಸಾಗಣೆ ಮಾಡಬೇಕು, ಸರಿಯಾಗಿ ಪ್ಯಾಕಿಂಗ್ ಕೂಡ ಮಾಡ್ಕೋಬೇಕು. ಹೌದು, ಇದರಲ್ಲಿ 2 ಬಗೆ ಅಂತ ಹೇಳಿದ್ನಲ್ಲ, 1 ಬಿಡಿ ಹೂಗಳು, ಇನ್ನೊಂದು ಕಟ್ ಫ್ಲವರ್ ಅಂತ ತುಂಡಿಸಿದ ಹೂಗಳು. ಬಿಡಿ ಹೂಗಳನ್ನ ನೀವು ಪ್ಯಾಕಿಂಗ್ ಮಾಡಬೇಕಾದ್ರೆ ಬಿದಿರು ಬುಟ್ಟಿಗಳೆಲ್ಲ ಮಾಡ್ತೀವಿ, ಆ ಬಿದಿರು ಬುಟ್ಟಿಗಳು ಒಳಗಡೆ ನಾವು ಏನ್ ಮಾಡ್ತೀವಿ, ಈ ಗೋಣಿಚೀಲ, ಒದ್ದೆ ಮಾಡಿದ ಗೋಣಿಚೀಲ ಹಾಕ್ತೀವಿ, ಮತ್ತು ಒಳಗಡೆ ಹೂಗಳನ್ನು ಹಾಕ್ತೀವಿ, ಮೇಲ್ಗಡೆ ಮತ್ತೆ ಗೋಣಿಚೀಲ ಒದ್ದೆ ಮಾಡಿದ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಕಟ್ಟಬಿಡ್ತೀವಿ ಅದನ್ನ. ಅದು ಎಷ್ಟು ತೂಕ ಇರಬೇಕಂದ್ರೆ ಹೂಗಳು ಅದರಲ್ಲಿ ಬುಟ್ಟಿಯಲ್ಲಿ 5 ಕೆಜಿಯಿಂದ 20 ಕೆಜಿ ವರೆಗೆ ಇರಬಹುದು. ಯಾರಿಗಾದ್ರೂ ಎತ್ತಿ ಸುಲಭವಾಗಿ ಇಟ್ಟು ಸಾಗಣೆ ಮಾಡತ್ತರ ಇರಬೇಕು, ಹಗುರವಾಗಿರಬೇಕು. ಅದು 5-20 ಕೆಜಿ ನಾವು ಮಾಡ್ತೀವಿ. ಇದು ಒಂದು ತರ ಬಿಡಿ ಹೂಗಳದ್ದು. ಮತ್ತು ತುಂಡರಿಸಿದ ಹೂಗಳು, ಅದನ್ನು ಮಾಡಬೇಕಾದ್ರೆ ನಾವು ತುಂಡರಿಸಿದ ಹೂಗಳನ್ನು ನಾವು ಆಯತಾಕಾರದ ಪೆಟ್ಟಿಗಳನ್ನು ಆಯ್ಕೆ ಮಾಡ್ತೀವಿ. ಎತ್ತರ, ಅಗಲ ಮತ್ತು ಉದ್ದ ಎಷ್ಟಿರಬೇಕು? ಈಗ ನಾವು ಹೇಳಬೇಕಾದ್ರೆ ಈ ಸಿಂಗಲ್ ಅಂತ ಹೇಳಿದೆ, ಆ ಸಿಂಗಲ್ ತಳಿಗಳು 2-2.5 ಅಡಿ ಉದ್ದ ಬರಬಹುದು. ಈಗ ಡಬಲ್ ತಳಿಗಳು 3-3.5 ಅಡಿ ಉದ್ದ ಬರಬಹುದು. ಆ ಉದ್ದ ಎಷ್ಟು ಉದ್ದ ಇದೆಯೋ ಅದ್ರ ತಕ್ಕಂತೆ ನಾವು ಈ ತಳಭಾಗದ ಉದ್ದ ನಾವು ಪೆಟ್ಟಿಗೆ ಉದ್ದ ಇಟ್ಕೊಳ್ಬೇಕಾಗುತ್ತೆ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಇಟ್ಕೊಳ್ಬೇಕಾಗತ್ತೆ. ಮತ್ತು ಅಗಲ ಹೇಳ್ತೀವಿ, ಅಂದ್ರೆ ಉದ್ದ ಎಷ್ಟಿರುತ್ತೋ ಅದರ ಅರ್ಧ ಭಾಗ ಅಗಲ ಇರಬೇಕಾಗತ್ತೆ. ಅಗಲ ಎಷ್ಟಿರಬೇಕು, ಪೆಟ್ಟಿಗೆ ಎತ್ತರ ಎಷ್ಟಿರುತ್ತೋ ಅದರ ಅರ್ಧ ಭಾಗ ಅಗಲ ಇರಬೇಕಾಗತ್ತೆ. ಅಂದ್ರೆ ನಾನು ಹೇಳಿದ ಪ್ರಕಾರ ಎತ್ತರ 1 ಅಡಿ ಇದ್ರೆ ಅಗಲ 2 ಅಡಿ ಇರಬೇಕು, ಅಗಲ 2 ಅಡಿ ಇದ್ರೆ ಉದ್ದ 4 ಅಡಿ ಇರಬೇಕು. ಸೊ ಈ ತರದ ಪೆಟ್ಟಿಗಳನ್ನ ನಾವು ಮಾಡಬೇಕು. ಕಾರ್ಡ್ಬೋರ್ಡ್ ಬಾಕ್ಸ್ ಅಂತ ನಾವು ಹೇಳ್ತೀವಿ, ಅಂತ ಪೆಟ್ಟಿಗಳನ್ನು ಉಪಯೋಗಿಸಬಹುದು. ಅದರಲ್ಲಿ ನಾವು ತಲೆ ಮತ್ತು ಕಾಲು ಭಾಗ ಒಂದ್ ಕಡೆ ಒಂದ್ಸರಿ ಇಟ್ಟರೆ ಇನ್ನೊಂದನ್ನ ತಲೆ ಕಡೆ ಬಂದಿದ್ದು ಕಾಲ್ಭಾಗ ಬರುತ್ತೆ, ಅದ್ರ ಮೇಲೆ ಕಾಲ್ಭಾಗ ಬಂದ ಕಡೆ ತಲೆಭಾಗ ಬರುತ್ತೆ ಇನ್ನೊಂದು ಹೂವಿಂದು. ಆತರ ಇಟ್ಟರೆ ನಾವು ಒಂದ್ರ ಮೇಲೊಂದು ಜೋಡಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಮುಖ್ಯವಾದ ಏನಪ್ಪಾ ಅಂದ್ರೆ, ಈ ದಂಟಿನ ಭಾಗದ ಮೇಲೆ ಹೂ ಭಾಗ ಇರುತ್ತಲ್ಲ, ಹೂವಿನ ಭಾಗವನ್ನು ನಾವು ಒದ್ದೆ ಮಾಡಿದ ಟಿಶ್ಯೂ ಪೇಪರ್ ಅಂದ್ರೆ ಸುತ್ತಬೇಕು, ಮತ್ತು ದಂಟಿನ ಭಾಗ ಕೆಳಗಡೆ ಇರುತ್ತಲ್ಲ ಆ ಭಾಗವನ್ನು ನಾವು ನ್ಯೂಸ್ ಪೇಪರ್ ಅಂತ ಹೇಳ್ತೀವಿ, ದಿನಪತ್ರಿಕೆ, ಒದ್ದೆಯಾದ ದಿನಪತ್ರಿಕೆ ಅಂತ ಸುತ್ತಿ ಇಡಬಹುದು. ಅವಾಗ ಏನಾಗುತ್ತೆ, ಒಳಗಡೆ ಇರೋ ತೇವಾಂಶ ಹೊರಗಡೆ ಇರೋಕೆ ಅವಕಾಶ ಆಗುದಿಲ್ಲ. ಹೆಚ್ಚು ಕಾಲ ನಾವು ಹೂಗಳನ್ನು ಆ ಪೆಟ್ಟಿಗೆಲಿ ಇಟ್ಟು ಸಾಗಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಯಲ್ಲಿ ಒಂದು ಪದರದ ಮೇಲೆ ಒಂದು ಹೂಗಳನ್ನು ನಾವು ಇಡ್ತೀವಲ್ಲ, ನಾವು ಈ ತಂಡಸ ಹೂಗಳನ್ನು ಪೆಟ್ಟಿಗೆಯಲ್ಲಿ, ಅದ್ರ ಮಧ್ಯದಲ್ಲಿ ಕೂಡ ಒಂದು ಹಾಳೆಯನ್ನು ಇಟ್ಟು ನಾವು ಮಾಡಿದ್ರೆ, ಪ್ಯಾಕಿಂಗ್ ಮಾಡಿದ್ರೆ, ಅವಾಗ ಹೂ ನಲಗದಂತೆ ಪ್ಯಾಕ್ ಮಾಡಿ ಸಾಗಣೆ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗಿರ್ತವೆ. ಹೌದು, ತಾಜಾ ಇರ್ತವೆ. ಇನ್ನ ಇಷ್ಟೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನ ಅನುಸರಿಸಿದ್ರೆ ಎಷ್ಟು ಇಳುವರಿಯಿಂದ ನಾವು ನಿರೀಕ್ಷೆ ಮಾಡಬಹುದು ಅಂತೀರಿ? ಸಿಂಗಲ್ ತಳಿ ಅಂತ ತೆಗೆದುಕೊಂಡ್ರೆ ನಾವು 10-15 ಟನ್ ಪಡೆಯಬಹುದು. ಡಬಲ್ ಅಂತ ತೆಗೆದುಕೊಂಡ್ರೆ, ನಾ ಗೆಡ್ಡೆಗಳು ಅವಾಗ ಹೇಳ್ತಾ ಇದ್ದೆ, 1.5 ಲಕ್ಷದಿಂದ 1.5 ಲಕ್ಷದವರೆಗೆ ಗೆಡ್ಡೆಗಳು ಬೇಕಾಗ್ತವೆ ಒಂದು ಹೆಕ್ಟೇರ್ಗೆ. ಅಂದ್ರೆ ಒಂದು ಗೆಡ್ಡೆಯಿಂದ ಒಂದೇ ತೊಂಡರಸವು ನಮ್ಗೆ ಸಿಗುತ್ತೆ. ನಾವು ಎಷ್ಟು ಗೆಡ್ಡೆಗಳನ್ನ ಹಾಕಿರ್ತೇವೋ ಅಷ್ಟು ನಾವು ತೊಂಡರಸವುಗಳು ಸಿಗ್ತವೆ. ಅಂದ್ರೆ 1.5 ಲಕ್ಷದಿಂದ 1.5 ಲಕ್ಷ ಅಷ್ಟು ನಮಗೆ ತೊಂಡರಸವುಗಳು ಸಿಗೋ ಸಾಧ್ಯತೆ ಇದೆ. ಇನ್ನ ಇನ್ನೊಂದು ಈ ಸುಗಂಧರಾಜದ ಮುಖ್ಯವಾದ ಉಪಯೋಗ ತಾವು ಹೇಳಿದ್ದು ಈ ಸುಗಂಧ ತೈಲವನ್ನ ತೆಗೆಯುವಂತದ್ದು. ಹೌದು, ಇದನ್ನ ಹೇಗೆ ತೆಗಿಬೇಕಾಗತ್ತೆ ಅಂತೀರಿ? ಸುಗಂಧ ತೈಲ ತೆಗಿಲಿಕ್ಕೆ ಒಂದು ವಿಧಾನ ಇದೆ, ಅದನ್ನ ನಾವು ಎನ್ಫ್ಲೇರೇಸ್ ವಿಧಾನ ಅಂತ ನಾವು ಹೇಳ್ತೇವೆ. ಅದರಲ್ಲೂ ಸುಗಂಧ ತೈಲ ಅಷ್ಟು ಹೆಚ್ಚಾಗಿ ಬರೋದಿಲ್ಲ, ಸಿಂಗಲ್ ತಳಿಗಳಿಂದ ಮಾತ್ರ ಸುಗಂಧ ತೈಲ ಹೆಚ್ಚಾಗಿ ಬರುತ್ತೆ. ಡಬಲ್ ತಳಿಗಳಲ್ಲಿ ಬಹಳ ಕಡಿಮೆ ಇರುತ್ತೆ. ಸಿಂಗಲ್ ತಳಿ ಹೇಳಬೇಕಾದ್ರೆ 0.08% ಇದರಿಂದ 0.11% ಇಷ್ಟು ಸುಗಂಧ ತೈಲ ತಳಿಯಲ್ಲಿರುತ್ತೆ. ಅಂದ್ರೆ ನಾವು ಬೇಸಾಯ ಮಾಡುವಾಗ ಈ ಉದ್ದೇಶವನ್ನ ಗಮನದಲ್ಲಿಟ್ಟುಕೊಂಡೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಹೌದು, ಸಿಂಗಲ್ ತಳಿಯನ್ನೇ ಆಯ್ಕೆ ಮಾಡ್ಕೋಬೇಕು. ಹೌದು, ಡಬಲ್ ತಳಿ ಅದರಲ್ಲಿ 0.06% ಇರುತ್ತೆ, ಅದಕ್ಕಿಂತ ಕಡಿಮೆ ಇರುತ್ತೆ. ಈಗ ನೀವು ಉದಾಹರಣೆ ಹೇಳಕ್ ಇದ್ದೀನಿ, ಯಾಕೆ ನಾ ಹೇಳ್ತೀರಪ್ಪ ಅಂತಂದ್ರೆ, ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಾಂಕ್ರೀಟ್ ಮತ್ತು ಆಬ್ಸಲ್ಯೂಟ್ಗೆ ಬಹಳ ಬೇಡಿಕೆ ಇದೆ. ಕಾಂಕ್ರೀಟ್ ಎಷ್ಟು ಬರುತ್ತೆ ಅಂತ ನೀವು ಕೇಳಬಹುದು. ಈಗ 30,000 ಕೆಜಿ ನಾವು ಉದಾಹರಣೆ ತೆಗೆದುಕೊಂಡ್ರೆ, 30,000 ಕೆಜಿ ಹೂಗಳಿಂದ ನಾವು ಸುಗಂಧ ತೈಲ ತೆಗಿಬೇಕಾದ್ರೆ 27.5 ಕೆಜಿ ಕಾಂಕ್ರೀಟ್ ಬರುತ್ತೆ. ಈ 27.5 ಕೆಜಿ ಕಾಂಕ್ರೀಟ್ ನಿಂದ ಆಬ್ಸಲ್ಯೂಟ್ ಎಷ್ಟು ತೆಗಿಬಹುದು ಅಂದ್ರೆ, ಶುದ್ಧ ಸುಗಂಧ ತೈಲ ಅದೇ ಆಬ್ಸಲ್ಯೂಟ್ ಅಂತ, ಎಷ್ಟು ತೆಗಿಬಹುದು, 5.5 ಕೆಜಿ ತೆಗಿಬಹುದು. 20% ಬರುತ್ತೆ, 20% ಕಾಂಕ್ರೀಟ್ನ ಆಬ್ಸಲ್ಯೂಟ್ ಸಿಗುತ್ತೆ ನಮಗೆ. ಇದಕ್ಕೆ ಸಾಕಷ್ಟು ಈ ಉಪಕರಣಗಳು ಇವೆಲ್ಲ ಬೇಕಾಗ್ತವೆ, ಸುಸಜ್ಜಿತವಾದ ಬೇಕಾಗ್ತವೆ, ಉಪಕರಣ ಬೇಕಾಗ್ತವೆ. ಅದು ಒಂದು ಚಿಕ್ಕ ಕಾರ್ಖಾನೆ ತರನೇ ಮಾಡ್ಕೊಳ್ಬೇಕಾಗತ್ತೆ ಅದನ್ನ. ಅದು ಕಾರ್ಖಾನೆಗಳು ಇರದವೆ, ಎಲ್ಲೆಲ್ಲಿ ಬೆಳೆ ಬೆಳೀತಾರೆ ಕಾರ್ಖಾನೆ, ಅದನ್ನು ಹೂಗಳನ್ನ ಕೊಟ್ಬಿಟ್ಟು ಕಾರ್ಖಾನೆ ನಾವು ಕೊಡಬಹುದು. ಒಪ್ಪಂದ ಮಾಡ್ಕೊಂಡು ಆ ಬೇಸಾಯ ಮಾಡೋದು ಒಳ್ಳೇದು ಅಂತ. ಬಹಳ ಒಳ್ಳೇದು, ಯಾಕೆಂದ್ರೆ ಮೊದಲು ಬೆಳೆದು ಆಮೇಲೆ ಮಾರುಕಟ್ಟೆಗೆ ಬದಲು ಮೊದಲೇ ಒಪ್ಪಂದ ಮಾಡ್ಕೊಂಡು. ಯಾಕಂದ್ರೆ ಈ ಸುಗಂಧಿತೆಲ್ಲ ಇತ್ತೀಚೆಗೆ ಎಲ್ಲ ಕಡೆ ಉಪಯೋಗಿಸ್ತಾ ಇದಾರೆ, ಅತ್ತರಾಗಿ ಉಪಯೋಗಿಸ್ತಾರೆ, ಊದಿನ ಕಡ್ಡಿ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ, ಗೊತ್ತಾಯ್ತಾ, ಅದೇ ಜೊತೆಲೆ ಸಾಬೂನು ತಯಾರಿಕೆ ಅದರಲ್ಲೂ ಕೂಡ ಉಪಯೋಗಿಸ್ತಾರೆ ಬಹಳವಾಗಿ. ಮತ್ತೆ ನಾವು ಫ್ರಾಗ್ರೆನ್ಸ್ ಅಂತ ಹೇಳ್ತೀವಲ್ಲ, ಹೌದು, ಸೆಂಟ್ ಅಥವಾ ಫ್ರಾಗ್ರೆನ್ಸ್ ಸುವಾಸನೆ, ಅದರಲ್ಲೂ ಕೂಡ ಉಪಯೋಗಿಸ್ತಾ ಇದಾರೆ, ಎಲ್ಲ ಕಡೆ ಬರ್ತಾ ಇದೆ. ಅಂದ್ರೆ ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತಾರೆ ಸುಗಂಧರಾಜ ಹೂವಿನ ಬೇಸಾಯ? ಧಾರಾಳವಾಗಿ ಇದು ಲಾಭದಾಯಕವೇ, ಯಾಕಪ್ಪ ಅಂದ್ರೆ ಬೇರೆ ಬೆಳೆಗಳು 3 ತಿಂಗಳಿಗೆ ಬಂದು ಹೋಗ್ತವೆ, ಮತ್ತೆ ಬೀಜ ತಗೊಳಕ್ಕೆ ಬೀಜ ಹಾಕಬೇಕು ಒಂದು ಕಾಲಕ್ಕೆ, ಇದಂಗಲ್ಲ ಒಂದು ಸರಿ ಹಾಕಿದ್ರೆ 3 ವರ್ಷ ಬರುತ್ತಲ್ಲ. ಕುಳೆ ಬೆಳೆ ತೆಗೆದುಕೊಳ್ಬಹುದು, ಗೆಡ್ಡೆಗಳು ಬರ್ತವೆ, ಮರಿಗೆಡ್ಡೆಗಳು ಬರ್ತವೆ, ಕಿರಿಗೆಡ್ಡೆಗಳು ಬರ್ತವೆ. ಇದ್ರ ಜೊತೆಯಲ್ಲಿ ಸಿಂಗಲ್ ಹಾಕೋಬಹುದು, ಡಬಲ್ ಹಾಕೋಬಹುದು, ಸೆಮಿ ಡಬಲ್ ಹಾಕೋಬಹುದು. ಹೂವಿನಿಂದ ಲಾಭ ಇದೆ, ಗೆಡ್ಡೆಗಳಿಂದ ಲಾಭ ಇದೆ. ಅಂದ್ರೆ ಒಂದು ಗೆಡ್ಡೆ ನಾವು ಊರಿದ್ರೆ ಎಷ್ಟು ಗೆಡ್ಡೆಗಳು ಆಗಿ ಅದು ಅಭಿವೃದ್ಧಿ ಆಗುತ್ತೆ ಆಮೇಲೆ? ಒಂದು ಗೆಡ್ಡೆ ಬಂದಾಗ ಅದು ಸಾಮಾನ್ಯವಾಗಿ ಒಂದು ಗೆಡ್ಡೆ ಬರುತ್ತೆ, ಅದ್ರ ಜೊತೆ 2 ಗೆಡ್ಡೆ ಇರ್ತವೆ, ಮರಿಗೆಡ್ಡೆಗಳು 2-3 ಇರ್ತವೆ. ಹಾಗೆ ಚಿಕ್ಕ ಚಿಕ್ಕದ ದೊಡ್ಡದ್ ಮಾಡ್ಕೊಳ್ಬೇಕು ನಾವು, ಹಾಕಿ ಹಾಕಿ ಮಾಡ್ಕೊಂಡು ಅದರಿಂದನೇ ನಾವು ಲಾಭ ಪಡಿಬಹುದು, ಮಾರಾಟ ಮಾಡಿ. ಹೌದೌದು. ಶ್ರೋತೃಗಳೇ, ತಮಗೆ ಈ ಸುಗಂಧರಾಜ ಹೂವಿನ ಬೆಳೆಯ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ಡಾಕ್ಟರ್ ಜಿ ಗೋಪಿನಾಥ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9900712569. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9900712569. ತುಂಬ ಸಂತೋಷ ಡಾಕ್ಟರ್ ಗೋಪಿನಾಥ್ ಅವರೇ, ತಾವಿದುವರೆಗೂ ಈ ಸುಗಂಧರಾಜ ಹೂವಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸುಗಂಧರಾಜ ಹೂವಿನ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಜಿ ಗೋಪಿನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದರು. ಸಂದರ್ಶಿಸಿದವರು ಪಿಎಂ ಜಗದೀಶ್. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಬಾಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ, ಮೊದಲು ಎಲ್ಐಸಿ. ಕೃಷಿ ರಂಗದಲ್ಲಿ ಈಗ ಕೃಷಿ ಮಾಹಿತಿ. ಸೊಪ್ಪೆ ರೋಗ ರೇಷ್ಮೆ ಹುಳುಗಳನ್ನು ಕಾಡುವಂತ ಒಂದು ಮುಖ್ಯವಾದ ರೋಗ. ಇದು ವಿಶೇಷವಾಗಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಕಂಡುಬರುತ್ತೆ. ದುಂಡಾಣುಗಳು ಅಂದರೆ ಬ್ಯಾಕ್ಟೀರಿಯಾಗಳು ಮತ್ತು ನಂಜಾಣು ವೈರಸ್ಗಳಿಂದ ಈ ಸೊಪ್ಪೆ ರೋಗ ಬರುತ್ತೆ. ಇನ್ನು ಈ ರೇಷ್ಮೆ ಹುಳುಗಳನ್ನು ಕಾಡುವಂಥ ಸೊಪ್ಪೆ ರೋಗದ ಸೋಂಕಿನ ಮೂಲಗಳಿಗೆ ಬಂದರೆ ಸತ್ತಂಥ ಹುಳು ಅಥವಾ ರೋಗಗ್ರಸ್ತ ಹುಳುಗಳು, ಅವು ಹಾಕುವಂಥ ಹಿಕ್ಕೆ, ಅವುಗಳಿಂದ ಬರುವಂಥ ಜಠರ ರಸ, ಜೊತೆಗೆ ಈ ಹಿಪ್ಪನೇಳೆಯಲ್ಲಿ ಕಂಡುಬರುವಂಥ ಕೆಲವೊಂದು ಪರ್ಯಾಯ ಕೀಟಗಳು, ಹಾಗೆಯೇ ಸೋಂಕಿರುವಂಥ ಹುಳು ಸಾಕಾಣಿಕೆ ಮನೆ ಮತ್ತು ನಾವು ಬಳಸುವಂಥ ಸಲಕರಣೆಗಳು, ಇವುಗಳಲ್ಲಿ ಏನಾದರೂ ಸೋಂಕಿದ್ರೆ ಈ ಸಪ್ಪೆ ರೋಗ ಬರುವಂಥ ಸಾಧ್ಯತೆ ಇರುತ್ತೆ. ಈ ಸಪ್ಪೆ ರೋಗದ ಚಿಹ್ನೆಗಳಿಗೆ ಬಂದರೆ ಮುಖ್ಯವಾಗಿ ರೇಷ್ಮೆ ಹುಳು ಮೃದುವಾಗಿ ಸಂಕುಚಿತವಾಗಿ ಅದರ ಬೆಳವಣಿಗೆ ಕುಂಠಿತವಾಗುತ್ತೆ. ಮಂದಗತಿಯಿಂದ ಕೂಡಿ ಜಠರ ರಸವನ್ನು ಸ್ರವಿಸುತ್ತೆ. ಹಿಕ್ಕೆ ಮೃದುವಾಗಿರುತ್ತೆ, ಹೆಚ್ಚಿನ ತೇವಾಂಶದಿಂದ ಕೂಡಿರುತ್ತೆ. ಇನ್ನು ಈ ಕೆಂಚು ವೈರಸ್ಸಿನ ಸಪ್ಪೆ ರೋಗ ಬಂದಂಥ ಹುಳುವಿನ ಎದೆಯ ಭಾಗ ಪಾರದರ್ಶಕವಾಗಿ ಬೆಳಕಿಗೆ ಒಡ್ಡಿದರೆ ಕೆಂಪಾಗಿ ಕಾಣುತ್ತೆ. ಇನ್ನು ಮುಖ್ಯವಾಗಿ ಈ ಸತ್ತಂಥ ಹುಳುಗಳು ಕೊಳೆತನ ಬೇರೆ ಬೇರೆ ಬಣ್ಣಕ್ಕೆ ತಿರುಗಿ ದುರ್ವಾಸನೆಯಿಂದ ಕೂಡಿರುತ್ತವೆ. ಈ ಸಪ್ಪೆ ರೋಗದ ನಿರ್ವಹಣೆಗೆ ಬಂದರೆ ನಾವು ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆ, ಆ ಮನೆಯ ಪರಿಸರ, ಜೊತೆಗೆ ನಾವು ಬಳಸುವಂಥ ಸಲಕರಣೆಗಳು, ಹಾಗೆಯೇ ಆ ರೇಷ್ಮೆ ಮೊಟ್ಟೆಗಳ ಸೋಂಕು ನಿವಾರಣೆಯನ್ನು ನಾವು ಕ್ರಮಬದ್ಧವಾಗಿ ಅನುಸರಿಸಬೇಕಾಗತ್ತೆ. ಈ ಸಪ್ಪೆ ರೋಗದ ತೀವ್ರ ಹಾವಳಿ ಕಂಡುಬಂದರೆ ಸಾಮಾನ್ಯವಾಗಿ ಮಾಡುವಂಥ ಸೋಂಕು ನಿವಾರಣೆ ವಿಧಾನದ ಜೊತೆಗೆ 0.3% ಸುಣ್ಣದ ತಿಳಿನೀರನ್ನು ಸೇರಿಸಿ ನಾವು ತಜ್ಞರ ಸಲಹೆಯಂತೆ ಸಿಂಪರಣೆ ಮಾಡಬೇಕಾಗತ್ತೆ. ರೇಷ್ಮೆ ಹುಳು ಸಾಕಾಣಿಕೆ ಅವಧಿಯಲ್ಲಿ ಶುಚಿತ್ವವನ್ನು ಕಾಪಾಡ್ಕೋಬೇಕು. ರೋಗಪೀಡಿತ ಹುಳುಗಳ ನಾಶಪಡಿಸುವಿಕೆಯನ್ನು ನಾವು ಖಚಿತಪಡಿಸ್ಕೋಬೇಕು. ಜೊತೆಗೆ ಈ ಹಾಸಿಗೆಯ ಸೋಂಕು ನಿವಾರಕಗಳನ್ನು ಶಿಫಾರಸಿನಂತೆ ಸೂಕ್ತ ಪ್ರಮಾಣದಲ್ಲಿ ಬಳಸಬೇಕು. ಈ ಸಪ್ಪೆ ರೋಗ ಪೀಡಿತ ಹುಳುಗಳನ್ನು ಸಾಧ್ಯವಾದಷ್ಟು ಬೇಗನೆ ಆಯ್ದು ಸೋಂಕು ನಿವಾರಕದ ಉಪಚಾರಕ್ಕೆ ಒಳಪಡಿಸಬೇಕಾಗತ್ತೆ ಅಥವಾ ಅವುಗಳನ್ನು ಸುಟ್ಟು ನಾಶಪಡಿಸಬೇಕಾಗತ್ತೆ. ಜೊತೆಗೆ ಉತ್ತಮ ಗುಣಮಟ್ಟದ ಹಿಪ್ಪನೇಳೆ ಸೊಪ್ಪು, ಅವಶ್ಯವಿರುವಂಥ ಸ್ಥಳಾವಕಾಶ ಮತ್ತು ಗಾಳಿ ಸಂಚಾರಕ್ಕೆ ಒಂದು ಅವಕಾಶವನ್ನು ಒದಗಿಸಬೇಕಾಗತ್ತೆ. ಉತ್ತಮ ವಾತಾವರಣ ಕಲ್ಪಿಸಲು ಅಂದರೆ ನಿಗದಿತ ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಈಗ ಮೊದಲನೇ ಹಂತ ಮತ್ತು ಎರಡನೇ ಹಂತದ ರೇಷ್ಮೆ ಹುಳುಗಳಿಗೆ ನಾವು 27-28°C ಉಷ್ಣಾಂಶವನ್ನು ಕಾಪಾಡ್ಕೋಬೇಕಾಗತ್ತೆ. ತೇವಾಂಶ 85-90% ಇರಬೇಕಾಗತ್ತೆ. ಇನ್ನು ಮೂರನೇ ಹಂತ ಮತ್ತು ನಾಲ್ಕನೇ ಹಂತದ ರೇಷ್ಮೆ ಹುಳುಗಳಿಗೆ ನಾವು 25-26°C ಉಷ್ಣಾಂಶವನ್ನು ಕಾಪಾಡ್ಕೋಬೇಕಾಗತ್ತೆ. ಮೂರನೇ ಹಂತದ ರೇಷ್ಮೆ ಹುಳುಗಳಿಗೆ 75-80% ಶೈತ್ಯಾಂಶವನ್ನು ಕಾಪಾಡ್ಕೋಬೇಕಾಗತ್ತೆ. ನಾಲ್ಕನೇ ಹಂತದ ರೇಷ್ಮೆ ಹುಳುಗಳಿಗೆ 70-75% ತೇವಾಂಶವನ್ನು ಕಾಪಾಡ್ಕೋಬೇಕಾಗತ್ತೆ. ಅದೇ ಐದನೇ ಹಂತದ ರೇಷ್ಮೆ ಹುಳುಗಳಿಗೆ ನಾವು 24-25°C ಉಷ್ಣಾಂಶ, ಜೊತೆಗೆ 70-75% ಶೈತ್ಯಾಂಶವನ್ನು ಕಾಪಾಡ್ಕೋಬೇಕಾಗತ್ತೆ. ಇನ್ನು ಗೂಡು ಕಟ್ಟುವಂಥ ಹಂತದಲ್ಲಿ 26-27°C ಉಷ್ಣಾಂಶ ಇರಬೇಕಾಗತ್ತೆ. ತೇವಾಂಶ 65-70% ಇರಬೇಕಾಗತ್ತೆ. ಇನ್ನು ರೋಗ ಬರೋದಕ್ಕೆ ಮುಖ್ಯವಾಗಿ ರೋಗಾಣುಗಳು ಕಾರಣ. ಆದ್ದರಿಂದ ರೋಗಾಣು ಇಲ್ಲದಂತೆ ಮಾಡೋದನ್ನೇ ಮುಖ್ಯವಾದ ಒಂದು ಅಂಶ. ಇದನ್ನೇ ಸೋಂಕು ನಿವಾರಣೆ ಅಂತೀವಿ. ಎರಡು ಹಂತದಲ್ಲಿ ಸೋಂಕು ನಿವಾರಣೆ ಮಾಡೋದು ಹೆಚ್ಚು ಪರಿಣಾಮಕಾರಿ. ರೇಷ್ಮೆ ಗೂಡುಗಳನ್ನು ಮಾರುಕಟ್ಟೆಗೆ ಸಾಗಿಸಿದ ನಂತರ ರೋಗಪೀಡಿತ ಹುಳುಗಳು, ಸತ್ತ ಹುಳುಗಳು, ಅವುಗಳ ಕೋಶ, ಗುಂಜು, ಉಳಿದಂಥ ಹಿಪ್ಪನೇಳೆ ಸೊಪ್ಪು, ಹಾಸಿಗೆ ತ್ಯಾಜ್ಯ, ರೇಷ್ಮೆ ಹುಳುಗಳ ಹಿಕ್ಕೆ, ಧೂಳು, ಕೊಳೆ, ಇವುಗಳನ್ನೆಲ್ಲ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಒಂದು ಕಡೆ ಸಂಗ್ರಹಿಸಿ ಶೇಕಡಾ 5 ಬ್ಲೀಚಿಂಗ್ ಪುಡಿ ದ್ರಾವಣದಿಂದ ಸಿಂಪರಣೆ ಮಾಡಬೇಕಾಗತ್ತೆ. ಸೋಂಕು ನಿವಾರಿಸಿದ ನಂತರ ಗುಂಡಿನಲ್ಲಿ ಅವನ್ನು ಮುಚ್ಚಬೇಕು ಅಥವಾ ಸುಟ್ಟು ಹಾಕಬೇಕಾಗತ್ತೆ. ಚಾಕಿ ಮಾಡುವಾಗ ಅಥವಾ ಈ ಚಾಕಿ ರೇಷ್ಮೆ ಹುಳುಗಳನ್ನು ತರೋದಕ್ಕೆ 4-5 ದಿನ ಮುಂಚಿತವಾಗಿ ಸೋಂಕು ನಿವಾರಣೆ ಮಾಡೋದು ಬಹಳ ಮುಖ್ಯ. ಆನಂತರ ನಾವು ಸಾಕಾಣಿಕೆ ಮಾಡೋದಕ್ಕೆ ಉಪಯೋಗಿಸುವಂಥ ಎಲ್ಲ ಸಲಕರಣೆಗಳನ್ನು ಸೋಂಕು ನಿವಾರಕದಿಂದ ತೊಳೆದು ಅಥವಾ ಸಿಂಪರಣೆ ಮಾಡಿ ಬಿಸಿಲಿನಲ್ಲಿಟ್ಟು ಒಣಗಿಸಬೇಕು. ಮಾರನೇ ದಿನ ಎಲ್ಲ ಸಲಕರಣೆಗಳನ್ನು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿಟ್ಟು ಸಾಕಾಣಿಕೆ ಮನೆಯ ಎಲ್ಲ ಗೋಡೆ, ಸೂರು ಮತ್ತು ನೆಲವನ್ನು ಸೋಂಕು ನಿವಾರಕದಿಂದ ಸಂಪೂರ್ಣವಾಗಿ ಸಿಂಪರಣೆಗೆ ಒಳಪಡಿಸಬೇಕಾಗತ್ತೆ. 2-3 ದಿನ ಬಿಟ್ಟು ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ನಾವು ಸೂಕ್ತ ಸೋಂಕು ನಿವಾರಕದಿಂದ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಪ್ರತಿ ಸಾರಿ ರೇಷ್ಮೆ ಹುಳುಗಳು ಜ್ವರದಿಂದ ಎದ್ದ ಮೇಲೆ ಮೊದಲ ಸೊಪ್ಪು ಕೊಡೋದಕ್ಕಿಂತ 1/2 ಗಂಟೆ ಮುಂಚೆ ಹಾಸಿಗೆ ಸೋಂಕು ನಿವಾರಕಗಳನ್ನು ರೇಷ್ಮೆ ಹುಳುಗಳ ಮೈ ಮೇಲೆ ಧೂಳೀಕರಿಸಬೇಕು. 1/2 ಗಂಟೆ ನಂತರ ಗುಣಮಟ್ಟದ ಸೊಪ್ಪನ್ನು ಈ ರೇಷ್ಮೆ ಹುಳುಗಳಿಗೆ ನಾವು ಕೊಡಬೇಕಾಗತ್ತೆ. 5ನೇ ಹಂತದಲ್ಲಿ 5ನೇ ದಿನದಂದು ಒಂದು ಸಾರಿ ನಾವು ಸೋಂಕು ನಿವಾರಕವನ್ನು ಧೂಳೀಕರಿಸಬೇಕಾಗತ್ತೆ. 100 ರೇಷ್ಮೆ ಮೊಟ್ಟೆಯಿಂದ ಬಂದಂಥ ಹುಳುಗಳಿಗೆ ನಾವು 5-6 ಕಿಲೋಗ್ರಾಂನಷ್ಟು ಹಾಸಿಗೆ ಸೋಂಕು ನಿವಾರಕವನ್ನು ಆ ಒಂದು ಸಾಕಾಣಿಕೆಯ ಸಂದರ್ಭದಲ್ಲಿ ಬಳಸ್ಕೋಬೇಕಾಗತ್ತೆ. ಅಂದರೆ ಅಷ್ಟು ಪ್ರಮಾಣದಲ್ಲಿ ಆ ಸೋಂಕು ನಿವಾರಕದ ಅವಶ್ಯಕತೆ ಇರುತ್ತೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:30 ವಿಜ್ಞಾನದ ಮುನ್ನಡೆ, 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಚಿತ್ರಗೀತೆಗಳ